ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50:54. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೇಳಿ ಕಾರ್ಯಕ್ರಮ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಪರಿಸರ, ಕೃಷಿ, ಬದುಕು ಕುರಿತ ವಿಚಾರಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಬೆಳೆಯುವ ಜನರೇ ನನ್ನ ದೈವ, ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಪ್ರಸ್ತುತಿ ವಿಜಯ್ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ನೀತಿವಂತರ ಆದರ್ಶ ನಿಮಗಿರಲಿ, ಕನ್ನಡ ನಾಡಿನ ಸಿಂಹದ ನರಿಗಳೇ, ಚನ್ನಮ್ಮ ಜಯ ಬರ ಪಡೆದವರೇ, ಗಂಗ ಮಹಿಮರ ಗಂಗರ ಗುಡಿಯಲ್ಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ನಾಡು. ಜಯ ಕನ್ನಡದ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ಹತ್ತವತಾರವ ಎತ್ತಿದ ದೇವನು ಮತ್ತೆ ಮತ್ತೆ ಬರುವನು ಈ ಸಿರಿನೆಲಕ್ಕೆ. ಹತ್ತವತಾರವ ಎತ್ತಿದ ದೇವನು ಮತ್ತೆ ಮತ್ತೆ ಬರುವನು ಈ ಸಿರಿನೆಲಕ್ಕೆ. ಸತ್ಯ ಶೋಧನೆಯ ಪರಂಪರೆಯಿಲ್ಲಿದೆ, ಮಾತಾ ಪಿತೃಗಳ ವರ ನಿಮಗಿರಲಿ. ಕನ್ನಡ ನಾಡಿನ ಸಿಂಹದ ಮರಿಗಳೇ, ಚೆನ್ನಮ್ಮ ಜಯ ವರ ಪಡೆದವರೇ, ಘನ್ನ ಮಹಿಮರ ಗಂಧದ ಗುರಿಯಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ನಾಡು. ಜಯ ಕರ್ನಾಟಕ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ರಾಮನು ಭೀಮನು ವೀರ ಪಾರ್ಥನು, ರಾಮ ಬಂಟ ಹನುಮಂತನು, ರಾಮನು ಭೀಮನು ವೀರ ಪಾರ್ಥನು, ರಾಮ ಬಂಟ ಹನುಮಂತನು. ಕನ್ನಡ ನಾಡಿನ ಸಿಂಹದ ಮರಿಗಳೇ, ಚೆನ್ನಮ್ಮ ಜಯ ವರ ಪಡೆದವರೇ, ಗಂಧ ಮಹಿಮರ ಗಂಧದ ಗುಡಿಯಲ್ಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ನಾಡು. ಜಯ ಕರ್ನಾಟಕ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ನಮ್ಮ ಬಗ್ಗೆ ನಾವು ಹೇಗೆ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿರ್ತೀವೋ, ಬೇರೆಯವರು ನಮ್ಮ ಗುಣಗಳ ಬಗ್ಗೆ ಗೌರವದಿಂದ ಕಾಣಬೇಕಂತ ಅಂದ್ಕೊಂಡು ಇಷ್ಟಪಡ್ತೀವೋ ಹಾಗೆ ಬೇರೆಯವರನ್ನು ನಾವು ಗೌರವದಿಂದ ಪ್ರೀತಿಯಿಂದ ಕಂಡ್ರೆ ಅದರಿಂದ ಸುಜಾ ಕುಶಾಲಪ್ಪ ಅಪ್ಪಚಟ್ಟೋಳಂಡ ಹಾಕಿ ಉತ್ಸವ ಸಮಿತಿಯ ಮುಖ್ಯಪಟ್ಟು ಹಾಜರಿದ್ದು 1997ರಲ್ಲಿ ಸುರುನ ಕೌಟುಂಬಿಕ ಹಾಕಿ ಪಂದ್ಯಾಟನ ಶುರು ಮಾಡಿದ ಪಾಂಡಂಡ ಕುಟುಂಬದವರಿಂದ ಇಲ್ಲಿ ಮುಟ್ಟ 23 ಕುಟುಂಬಗಳ ಪ್ರತಿನಿಧಿಗ ಆಕಾಶಕ್ಕೆ ಗುಂಡು ಹೊಡೆದು ಪಂದ್ಯಾಟಕ್ಕೆ ಸಾಂಪ್ರದಾಯಿಕ ಚಾಲನೆ ನೀಡಲತ್ತು. ಕೃಷಿ ಪತ್ತನ ಸಹಕಾರ ಸಂಘ ಇವರ ಕೂಡುಕೂಟಲ್ಲಿ ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್ ಪತ್ತನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಹಕಾರ ಸಂಘಗಳಿಗೆ ಅನ್ವಯವಾಗುವ ತೆರಿಗೆಗ ಹಂಗೆ ಸಂಸ್ಥೆಗಳಲ್ಲಿ ಆಡಳಿತ ಮಂಡಳಿ ಸದಸ್ಯರ ಬದ್ಧತೆ ಹಂಗೆ ಬಾಂಧವ್ಯತೆ ಕುರಿತಂಗೆ ವಿಶೇಷ ಶಿಕ್ಷಣ ಕಾರ್ಯಕ್ರಮ ಇದೇ 21ರ ಬೆಳಿಗ್ಗೆ 11 ಗಂಟೆಗೆ ಕುಶಾಲನಗರ ಮಾರ್ಕೆಟ್ ರಸ್ತೆನ ಪ್ಯಾಕ್ಸ್ ಸಭಾಬಾಡಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಾರಾಣಿ ಮುಖಂಡಣೆಯ ಶ್ರೀ ಶೇಖರ ಪೂಜಾರಿಯವರ ಮನೆಯಲ್ಲಿ ನೇಮೋತ್ಸವವು ಇದೇ 19ರಂದು ಭಾನುವಾರ ನಡೆಯಲಿದ್ದು, ಅಂದು ಬೆಳಗ್ಗೆ 7 ಗಂಟೆಗೆ ಗಣಪತಿ ಹೋಮ, ರಾತ್ರಿ 10 ಗಂಟೆಯಿಂದ ಪಾಷಾಣಮೂರ್ತಿ ದೈವದ ನೇಮ, ನಂತರ ಕೊರಗಜ್ಜ ದೈವದ ನೇಮ ನಡೆಯಲಿದೆ. ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೈವಗಳ ಕೃಪೆಗೆ ಪಾತ್ರರಾಗುವಂತೆ ಶೇಖರ ಪೂಜಾರಿ ಸುಮಿತ್ರ ಚೇತನ್ ಮನೆಯವರು ಕೋರಿದ್ದಾರೆ. ಟೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದ ನೆಲೆ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡ ಇರ್ತ 23 ಇದೇ ಏಪ್ರಿಲ್ ಮೇ ತಿಂಗಳ ಚಂಗುಲಂಡ ಸೂರಜ್ ಪೊನ್ನಂಪೇಟೆ ಐನಂಡ ಬೋಪಣ್ಣ ಕಾವೇರಿ ಏಜೆನ್ಸಿ ಕಕ್ಕಬೆ ಪರದಂಡ ಅಶೋಕ್ ಚಿಕನ್ ಸೆಂಟರ್ ಚೆಯ್ಯಂಡಾಣೆ ಚೆರುವಾಳಂಡ ರಾಕೇಶ್ ಮಿನಿಮಾರ್ಟ್ ವಿರಾಜಪೇಟೆ ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್ ಎಲ್ಲಾ ಕೊಡವ ಒಕ್ಕಕಾರಲು ಕೂಡಿಯಾಡೋಣೊಂದು ಬಾಳೆಯಡ ಒಕ್ಕಕಾರ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಗೋಣಿಕೊಪ್ಪಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 2023ರ ಫೆಬ್ರವರಿ 23ರಿಂದ 25ರವರೆಗೆ. ಸ್ಥಳ: ಕೊಡಗು ಪ್ಲಾಂಟರ್ಸ್ ಕ್ಲಬ್, ಗೋಣಿಕೊಪ್ಪಲು. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಗ್ರಾಮ್ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ. ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 ಕೆಜಿ ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ನಿಮ್ಮ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಬನ್ನಿ, ಖರೀದಿಸಿ ಈ ಅಮೋಘ ಕೊಡುಗೆಗಳನ್ನು ನಿಮ್ಮದಾಗಿಸಿ. ಶ್ರೀದೇವಿ ಮತ್ತು ಶ್ರೀ ವೆಂಕಟರಮಣ ದೇವಸ್ಥಾನ, ಹೊದ್ದೂರು, ಪಾಲೆಮಾಡು, ಕುಂಬಾರಕೇರಿ. ಇಲ್ಲಿ ಇದೇ 22ರಂದು ಬುಧವಾರ ಯುಗಾದಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಯಿಂದ ಪೂಜೆ, ಸ್ವಾಮಿಯ ದರ್ಶನ, 12 ಗಂಟೆಗೆ ಮಹಾಮಂಗಳಾರತಿ, 1:30 ಗಂಟೆಗೆ ಶ್ರೀ ಚೆಯ್ಯಂಡ ಈರಪ್ಪ ರಾಜು ಲೀಲಾ ಅವರ ಮಗ ಮನು ಸುಬ್ರಹ್ಮಣ್ಯ ಅವರಿಂದ ಅನ್ನಸಂತರ್ಪಣೆ, 4 ಗಂಟೆಗೆ ಕೇರಳದ ಚಂಡೆ ಮದ್ದಳೆಯೊಂದಿಗೆ ಕಾವೇರಿ ನದಿಗೆ ಜಳಕಕ್ಕೆ ಹೊರಡುವುದು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಾಡ್ರ ಮಹಾಜನಕ ನಲ್ಲಾಮೆ ನಾನು ಅಪ್ಪಚಕ್ರಣ ಮನಮುತ್ತಪ್ಪ ತಕ್ಪರ್ನಳ ನಿಂಗಕ್ಕೆಲ್ಲ ಗೊತ್ತಳನಕ್ಕೆ ಇದೇ March 18 ಚಿನಿಯಾಚೆಂಜ ನಾಪೋಕಲ್ ಜನರಲ್ ತಿಮ್ಮಯ್ಯ ಕಳಿಪರಂಬಲ ನಂಗಡ ಹೊಕ್ಕ ನಡ್ತೀನುಳ್ಳ 23ನೇ ಕಾಲತ್ರ ಕೊಡವ ಹಾಕಿನಮ್ಮೆ ಅಪ್ಪಚಕ್ರಣ ಹಾಕಿನಮ್ಮೆ ನಿಂಗೆ ಎಲ್ಲಾರ್ಮ ಹಾಕಿ ಕೊಟ್ಟಿನುಳ್ಳ ಇದೇ ಆದ್ಯವಾಯಿತು ಕೊಡವ ಹಾಕಿನಮ್ಮನ ಉದ್ಘಾಟನೆ ಮಾಡೋಕೆ ರಾಜ್ಯತ್ರ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯ ಹಿಂಗ ಬಂದನುಳ್ಳದ ಪೆರ್ಮರ ಸಂಗತಿ ಆಯ್ತುಂಡು. ಆನೊಂದು ಕೊಡಗರ ಎಲ್ಲಾ ಮಹಾಜನ ಕೊಡವ ಒಕ್ಕಕರ ಕ್ರೀಡಾಭಿಮಾನಿಯ ವೇರ ಸಂಖ್ಯೆಯಲ್ಲಿ ಬಾರಿಯಿಂದ ಅಪ್ಪಚಕ್ರಣ ಒಕ್ಕ ಕನ್ನಡ ಪರವಾಯ್ತು ನಾನು ಪ್ರೀತಿರ ತಕ್ಕಾರ ಬಾಯಿಂದನುಳ ಮಾರ್ಚ್ 18 ಚನಿಯಾಚೆ ಪಲಾಕ 10 ನಾಪೋಕಲ್ ನಗರತ್ ಬಲ್ಯ ತರತ್ ಮೆರವಣಿಗೆ 12 ಕಳಿಪರಂಬಲ್ ಪಲತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿಂಜ 37 ಕೂರ್ಗ್ ರೆಜಿಮೆಂಟ್ ಪಿಂಜ ಕೊಡವ ಹಾಕಿ ಅಕಾಡೆಮಿ 11 ಅಲ್ಲತೆ ಇಂಡಿಯನ್ ಜೂನಿಯರ್ 11 ಪಿಂಜ ಕರ್ನಾಟಕ 11 ತಂಡತರ ನಡುವೆ ಎಕ್ಸಿಬಿಷನ್ ಮ್ಯಾಚ್ ನಡಪ ಎಲ್ಲಾ ಕಾರ್ಬಾರ್ಲು ಎಲ್ಲರೂ ಬಂದಿತ್ತು ಕೂಡಿ ಆಡಿತ್ತು ಸಾಕಾರ ತಾರಿಂದ ಬಾಯಿಂದವಿ. ನಿಧನ ಸುದ್ದಿ. ಕೋತೂರು ಗ್ರಾಮದ ಒಕ್ಕಲಿಗರ ಟಿ ನಾಗರಾಜ್ ಅವರ ತಂದೆ ಟಿ ತಮ್ಮಯ್ಯ ಇಂದು ಬೆಳಗ್ಗೆ ನಿಧನರಾದರು. 84 ವರ್ಷದ ಟಿ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 9:00 ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೂಲತಃ ಬೆಟ್ಟತೂರು ನಿವಾಸಿ, ಸೀಗೆ ಹೊಸರು ಯಲಂಕರಿನಲ್ಲಿ ವಾಸವಿದ್ದ ಕೊಂಪಳ್ಳಿರ ಬೋಪಯ್ಯ ಬಾಬಿ ಇಂದು ಬೆಳಗ್ಗೆ ನಿಧನರಾದರು. 76 ವರ್ಷದ ಕೊಂಪಳ್ಳಿರ ಬೋಪಯ್ಯ ಬಾಬಿ ಇವರ ಅಂತ್ಯಕ್ರಿಯೆ ನಾಳೆ ಸೀಗೆ ಹೊಸರಿನ ಯಲಂಕರಿನಲ್ಲಿ ನಡೆಯಲಿದೆ. ಕುಂದಚೇರಿ ಗ್ರಾಮದ ಕೆದಂಬಾಡಿ ದಿವಂಗತ ಅಪ್ಪಜಿ ಅವರ ಪತ್ನಿ ಸುಶೀಲಾ ಇಂದು ಮಧ್ಯಾಹ್ನ ಮಂಗಳೂರಿನಲ್ಲಿ ನಿಧನರಾದರು. 73 ವರ್ಷದ ಕೆದಂಬಾಡಿ ಸುಶೀಲಾ ಅವರ ತವರಮನೆ ಕೋಕೇರಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಐನ್ ಮನೆಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರ್ವಸ.